ಸೊ ಮೊದಲನೇದಾಗಿ ತಮಗೆಲ್ಲ ಗೊತ್ತಿದೆ, ಲಿಂಬೆ ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ನಾವು ಪ್ರದೇಶದಲ್ಲಿ ಬೆಳೀತಾ ಇದೀವಿ. ಸುಮಾರು 15,000 ಹೆಕ್ಟರ್ ಪ್ರದೇಶದಲ್ಲಿ ಈ ಲಿಂಬೆಯನ್ನು ನಾವು ಬೆಳೀತಾ ಇದೀವಿ. ಇತ್ತೀಚಿನ ದಿನಗಳಲ್ಲಿ ತಮಗೆಲ್ಲ ಗೊತ್ತಿದೆ, ಅದಕ್ಕೆ ಲಿಂಬಿಗೆ ಒಂದು GI ಟ್ಯಾಗ್ ಅಂತ ವಿಶೇಷವಾದ ಭೌಗೋಳಿಕ ವಿಶೇಷ ಸ್ಥಾನಮಾನ ಸಿಕ್ಕಿದೆ. ಅದರ ಜೊತೆ ಜೊತೆಯಲ್ಲಿ ಅದಕ್ಕೆ ಅದರಿಂದ ಆಗಂತ ಒಂದು ಪ್ರದೇಶ ವಿಸ್ತರಣೆ ಜಾಸ್ತಿ ಆಗ್ತಾನೆ ಇದೆ. ಅದರ ಜೊತೆಯಲ್ಲಿ ಇನ್ನೂ ಬಹಳಷ್ಟು ವಿಶೇಷವಾದಂತಹ ಒಂದು ನಾವು ಕಳೆದ ಒಂದು ವಾರದಲ್ಲಿ ಕೇಳಬೇಕಂದ್ರೆ ನಮ್ಮ ಬಿಜಾಪುರದ್ದು ಇಂಡಿ ಲಿಂಬೆ ಅಂತ ಏನಿದೆಲ್ಲ, ಸೊ ಅದನ್ನು ನಾವು ಬೇರೆ UKಗೆ ಕೂಡ ಬೇರೆ ಹೊರದೇಶಕ್ಕೂ ಕೂಡ ಎಕ್ಸ್ಪೋರ್ಟ್ ಮಾಡಿದ್ವಿ ಮೊದಲ ಬಾರಿಗೆ. ಸೊ ಆದ್ದರಿಂದ ನಮ್ಮ ಜಿಲ್ಲೆಯಲ್ಲಿ ಬೆಳೀತಕ್ಕಂಥ ಲಿಂಬೆಗೆ ವಿಶೇಷವಾದಂಥ ಒಂದು ಸ್ಥಾನಮಾನ ಸಿಕ್ಕಿರೋದ್ರಿಂದ ಅದರ ಒಂದು ಪ್ರದೇಶ ವಿಸ್ತರಣೆ ಬಹಳಷ್ಟು ಆಗ್ತಾ ಇದೆ. ಸೊ ಆದ್ದರಿಂದ ಈ ಒಂದು ಲಿಂಬೆಯಲ್ಲಿ ನಾವು ಸರಿಸಾಮಾನ್ಯವಾಗಿ ಕೆಲವೊಂದು ಸಮಸ್ಯೆಗಳು ಏನು ನಮ್ಮ ರೈತ ಬಾಂಧವರು ಎದುರಿಸ್ತಾ ಇದ್ದಾರೆ ಅವುಗಳ ಬಗ್ಗೆ ನಾನು ಮೊದಲನೇದಾಗಿ ಹೇಳ್ತೇನೆ. ಸೊ ಇದನ್ನು ನಾವು ಸಾಮಾನ್ಯವಾಗಿ ಕಳೆದಷ್ಟು ವರ್ಷಗಳಿಂದ ಬೆಳೀತಾ ಇದ್ದೀವಿ, ಆದರೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಒಂದು ಗಿಡ ಒಣಗುವುದಾಗಿರ್ಬೋದು, ಅದರಿಂದ ಕೆಲವೊಂದು ಇಳುವರಿ ಬೇರೆ ಬೇರೆ ಸಮಯದಲ್ಲಿ ಬರ್ತಾ ಇದೆ ಅಂತ ಬಹಳಷ್ಟು ಸಮಯಗಳು ನಾವು ರೈತ ಬಾಂಧವರನ್ನು ಕೇಳ್ತಾ ಇದ್ವಿ. ಸೊ ಇದನ್ನು ಮುಖ್ಯವಾಗಿ ನಾವು ಯಾವ ರೀತಿ ಮಾಡ್ಕೋಬೇಕು ಅಂತ ನಾನು ಹೇಳ್ತೇನೆ. ಸೊ ಮುಖ್ಯವಾಗಿ ಇದರಲ್ಲಿ ಹೆಚ್ಚು ನಾವು ಸಾವಯವ ಪದಾರ್ಥಗಳನ್ನ ಬಳಸೋದು ಬಹಳ ಮುಖ್ಯ ಆಗಿದೆ. ಬಹಳಷ್ಟು ಜನ ನಮ್ಮ ಇಂಡಿ ಭಾಗದಲ್ಲಿ ಆಗಿರ್ಬೋದು ಸಿಂಧಿ ಭಾಗದಲ್ಲಾಗಿರ್ಬೋದು ರೈತ ಬಾಂಧವರು ಹೆಚ್ಚು ನಾವು ಸಾವಯವ ಅಂಶಗಳನ್ನ ಬೆಳೆಸಿ ಬೆಳಿಬೇಕಾಗತ್ತೆ. ಅದರಲ್ಲೂ ಬಹುಮುಖ್ಯವಾಗಿ ಕೆಲವೊಂದು ರೋಗಗಳಿಗೆ ತುತ್ತಾಗ್ತಾ ಇದೆ, ಗಿಡ ಕಂಪ್ಲೀಟ್ ಆಗಿ ಒಣಗಿ ಹೋಗಿ ಬಹಳಷ್ಟು ಗಿಡಗಳು ಖಾಲಿ ಆಗ್ತಿದೆ ಒಂದು ತೋಟದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಮುಖ್ಯವಾಗಿ ಕೆಲವೊಂದು ರೋಗಾಣುಗಳಿಂದ ಬರ್ತಾ ಇದೆ. ಇಲ್ಲಿ ನಾವು ಮಾಡ್ತಕ್ಕಂಥ ಕೆಲವೊಂದು ವಿಶೇಷವಾದಂತಹ ಒಂದು ಪದಾರ್ಥಗಳನ್ನು ಹೇಳ್ತೀನಿ ನಿಮಗೆ. ಹೆಚ್ಚು ಸಾವಯವ ಅಂಶಗಳು, ಅದರಲ್ಲೂ ಬಹುಮುಖ್ಯವಾಗಿ ಈ ತಿಪ್ಪೆ ಗೊಬ್ಬರ ಆಗಿರ್ಬೋದು, ಎರೆಹುಳ ಗೊಬ್ಬರ ಆಗಿರ್ಬೋದು ಅಥವಾ ಬೇವಿನ ಹಿಂಡಿ, ಇವುಗಳನ್ನು ಹೆಚ್ಚು ನಾವು ಬಳಸೋದು ಬಹಳ ಮುಖ್ಯ ಆಗುತ್ತೆ. ಅದ್ರ ಜೊತೆಯಲ್ಲೇ ಯಾವಾಗದೇ ಸಮಯದಲ್ಲಿ ನಾವು ಈ ಸಾವಯವ ವಸ್ತುಗಳನ್ನು ಹಾಕಬೇಕಾದ್ರೆ ಇವಕ್ಕೆ ನಾವು ಜೈವಿಕ ಪೀಡನಾಶಕಗಳನ್ನು ತಾವೆಲ್ಲ ಕೇಳಿದ್ರೆ, ಸೊ ಹೆಚ್ಚು ಇವುಗಳನ್ನ ಬಳಕೆ ಮಾಡೋದು ಬಹಳ ಇವತ್ತಿನ ದಿವಸ ಬಹಳ ಮುಖ್ಯ ಆಗಿದೆ. ಸೊ ಜೈವಿಕ ಪೀಡೆಗಳಲ್ಲಿ ಅದರಲ್ಲಿ ಬಹುಮುಖ್ಯವಾಗಿ ಈ ಟ್ರೈಕೋಡ್ರಮ ಅಂತ ತಾವೆಲ್ಲ ಕೇಳಿದಿರಿ. ಸೊ ಇದನ್ನ ನೀವು ಒಂದು 100 kg ತಿಪ್ಪೆ ಗೊಬ್ಬರ ಅಥವಾ ಹಾಕಬೇಕಾದ್ರೆ 100 kg ತಿಪ್ಪೆ ಗೊಬ್ಬರಕ್ಕೆ ಇದನ್ನ 1 kg ಅಷ್ಟು ಮಿಕ್ಸ್ ಮಾಡಿ ಇದಕ್ಕೆ ಎನ್ರಿಚ್ ಮಾಡಬೇಕು. ಅಂದ್ರೆ ಒಂದು ಸರಿ ಸುಮಾರು ಒಂದು 15 ದಿನ ನಾವು ನೆರಳಲ್ಲಿ ಇಟ್ಟು ಈ ಒಂದು 100 kg ತಿಪ್ಪೆ ಗೊಬ್ಬರಕ್ಕೆ ಇದನ್ನ 1 kg ಅಷ್ಟು ಹಾಕಿ ಲೈಟ್ ಆಗಿ ಒಂದು 4 ದಿವಸಕ್ಕೆ ಒಂದ್ಸರಿ ನೀರು ಹೊಡೆದು ಒಂದು 15 ದಿವಸ ಇಟ್ಟು ಆ ನಂತರದಲ್ಲಿ ಇದನ್ನ ನಾವು ಹಾಕಬೇಕಾಗತ್ತೆ. ಸೊ ಅದ್ರ ಜೊತೆಯಲ್ಲಿ ಪ್ರತಿ ವರ್ಷ ನೀವು ದಯವಿಟ್ಟು 1/2 kg ಅಷ್ಟು ಬೇವಿನ ಹಿಂಡಿಯನ್ನ ಇದಕ್ಕೆ ನಾವು ಕೊಡಲೇಬೇಕಾಗತ್ತೆ. ಎಲ್ಲೆಲ್ಲಿ ಗಿಡಗಳು ಒಣಗಿ ಹೋಗ್ತಾ ಇದಾವೆ, ಇದು ಮುಖ್ಯವಾಗಿ ಒಂದು ಪೆಥೋಜನ್ ಅಂತ ನಾವು ಕರಿತೇವೆ, ನಾವು ಜೀವನದ ಸಾಯ್ತಾ ಇದ್ದ ಗಿಡಗಳು. ಸೊ ಇದನ್ನ ಸಂರಕ್ಷಣೆ ಮಾಡಬೇಕಾದ ನಮ್ಮ ಆದ್ಯ ಕರ್ತವ್ಯ ಆಗೈತಿ. ಸೊ ಆದ್ದರಿಂದ ಇದನ್ನ ನಾವು ಯಾವಾಗಲೂ ನಾವು 1/2 kg ಅಷ್ಟು ಬೇವಿನ ಹಿಂಡಿ ಒಂದು ವರ್ಷಕ್ಕೆ ನಾವು ಹಾಕಲೇಬೇಕು. ಅದು ಜೂನ್ ತಿಂಗಳಲ್ಲೇ ದಯವಿಟ್ಟು ಹಾಕಿ ಹಾಕಬೇಕಾದ್ರೆ ಇದನ್ನ ನಾನು ಯಾವಾಗಲೂ ಹೇಳ್ದಂಗೆ ಟ್ರೈಕೋಡರ್ಮಾನ ಜಾಸ್ತಿ ಹಾಕಿ ಅದ್ರ ಜೊತೆಯಲ್ಲಿ ಹೆಚ್ಚು ಸಾವಯವ ಪದಾರ್ಥಗಳಿಂದ ಹಾಕಿ. ಸೊ ಎರಡನೇದು ವಿಶೇಷವಾಗಿರುವಂತಹ ಈ ಲಿಂಬೆಯಲ್ಲಿ ನಾವು ಏನ್ ನೋಡ್ತಾ ಇದೀವಿ, ಸೊ ಇದು ಸಾಮಾನ್ಯವಾಗಿ 3 ಋತುಗಳಲ್ಲಿ ಹೂ ಬಿಡ್ತದೆ. ಸೊ ಸದಾಬಹಾರ ಅಂತ ಕರಿತೀವಿ ನಮ್ಮ ಒಂದು ಇದರಲ್ಲಿ ಜಿಲ್ಲೆಯಲ್ಲಿ ನೀವು ನೋಡ್ತಾ ಇದ್ದೀರಿ, ಕಂಟಿನ್ಯೂಸ್ ಆಗಿ ಹೂ ಇರ್ತದೆ, ಕಾಯಿ ಇರ್ತದೆ, ಹಣ್ಣು ಬರ್ತಾ ಇರ್ತದೆ. ಆದರೆ ಮುಖ್ಯವಾಗಿ ಇಲ್ಲಿ ನಮಗೆ 3 ಋತುಗಳಲ್ಲಿ ಇದು ಏನು ಹೂ ಬಿಡ್ತದೆ, ಒಂದು ಜನವರಿ ಫೆಬ್ರವರಿಲಿ, ಜೂನ್ ಜುಲೈ ತಿಂಗಳಲ್ಲಿ, ನೆಕ್ಸ್ಟ್ ನಮಗೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಇದು 3 ಸಮಯದಲ್ಲಿ ಹೂ ಬಿಡ್ತದೆ. ಆದರೆ ಈ ಹೂ ಬಿಡ್ತಕ್ಕಂಥ ಪ್ರಮಾಣ ಏನೈತಲ್ಲ ಇದು, ಸೊ 47% ನಮಗೆ ಜನವರಿ ಫೆಬ್ರವರಿ ತಿಂಗಳಲ್ಲೇ ಹೂ ಬಿಡ್ತದೆ. 47% ಅಂದರೆ ನಿಮಗೆ ಈ ಋತುಗಳಲ್ಲಿ ನಿಮಗೆ ಫೆಬ್ರವರಿ ತಿಂಗಳಲ್ಲಿ ಹೂ ಬರ್ತದೆ, ನಿಮಗೆ ಜೂನ್ ಜುಲೈ ತಿಂಗಳಲ್ಲಿ ನಿಮಗೆ ಇದು ಕಾಯಿ ಕಟಾವಿಗೆ ಬರ್ತದೆ. ಆದರೆ ಈ ಸಮಯದಲ್ಲಿ ನಮಗೆ ಸಾಮಾನ್ಯವಾಗಿ ಮಳೆಗಾಲ ಇರೋದ್ರಿಂದ ಜಾಸ್ತಿ ನಮಗೆ ರೇಟ್ ಸಿಗೋದಿಲ್ಲ. ಸಾಮಾನ್ಯವಾಗಿ 700-800 ರೂಪಾಯಿ ಡಾಗ್ ಅಂತ ನಮ್ಮ ರೈತರು ಕಾಣುತ್ತೆ. ಸೊ ಆ ರೀತಿಯಾಗಿ ಕಡಿಮೆ ರೇಟಿಗೆ ಇದು ನಮಗೆ ಹೋಗ್ತದೆ. ಸೊ ಅದು ಆಯಿತು. ಎರಡನೇದು ಇನ್ನೊಂದು ಈ ಜೂನ್ ಜುಲೈ ತಿಂಗಳಲ್ಲಿ ಬಿಟ್ಟಂತ ಒಂದು ಹೂಗಳು, ಇಲ್ಲಿ 37% ಇದು ಹೂ ಬಿಡ್ತದೆ. ಸೊ ಇಲ್ಲಿ ಬಿಟ್ಟಂತ ಹೂಗಳು ನಿಮಗೆ ನವೆಂಬರ್ ಡಿಸೆಂಬರ್ ವರೆಗೆ ಸಾಮಾನ್ಯವಾಗಿ ಇದು ಕಾಯಿ ಕಟಾವಿಗೆ ಬರ್ತದೆ. ಆದ್ರೆ ಈ ಸಮಯದಲ್ಲಿ ತಮಗೆಲ್ಲ ಗೊತ್ತಿದೆ ಬಹಳಷ್ಟು ನಮಗೆ ಟೆಂಪರೇಚರ್ ಅಂದ್ರೆ ಈ ತಾಪಮಾನ ಬಹಳಷ್ಟು ಕಡಿಮೆ ಇರ್ತದೆ, ಕೋಲ್ಡ್ ಇರ್ತದೆ, ಬಹಳಷ್ಟು ತಂಪಾದ ವಾತಾವರಣ ಇರ್ತದೆ. ಇವಾಗೂ ಕೂಡ ನಮಗೆ ನಮ್ಮ ರೈತ ಬಾಂಧವರು ಡೈಲಿ ನಾವು ನೋಡ್ತಿರ್ತೀವಿ ಒಂದೊಂದು ಡಾಗ್ ತೊಗೊಂಡ್ರೆ 700-800 ರೂಪಾಯಿ ತೊಗೊಂಡ್ಬರ್ತಾರೆ. ಸೊ ಈ ಸಮಯದಲ್ಲೂ ಕೂಡ ನಮಗೆ ಬಹಳಷ್ಟು ನಮಗೆ ರೇಟ್ ಸಿಗೋದಿಲ್ಲ. ಸೊ ಇನ್ನೊಂದು ಮೂರನೇದು ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ಕೇವಲ ಕಡಿಮೆ ಪ್ರಮಾಣದಲ್ಲಿ ಹೂ ಬಿಡ್ತದೆ, 17% ಇದು ಹೂ ಬಿಡ್ತದೆ. ಇದು ಬಿಟ್ಟಂತ ಹೂ ನಮಗೆ ಕಾಯಿಯಾಗಿ ನಮಗೆ ಏಪ್ರಿಲ್ ಮೇದಲ್ಲಿ ಸಿಗ್ತದೆ, ಆದ್ರೆ ಕಡಿಮೆ ಪ್ರಮಾಣದಲ್ಲಿ ಹೂ ಬಿಡ್ತದೆ. ಸೊ ಆದ್ದರಿಂದ ಇದಕ್ಕೆ ನಾವು ಕೆಲವೊಂದು ನಾವು ಏನಾದರೂ ಇದಕ್ಕೆ ಕ್ರಾಪ್ ರೆಗ್ಯುಲೇಷನ್ ಅಂತ ಕರಿತೀವಿ, ಅಂದ್ರೆ ಈ ಹೂಗಳ ನಿರ್ವಹಣೆ ಮಾಡಕ್ಕೆ ಒಂದು ಏನೋ ಒಂದು ನಮ್ಮ ಹತ್ರ ಒಂದು ಸಾಧ್ಯತೆ ಇದೆ. ಸೊ ಇದನ್ನ ಮಾಡಿಕೊಳ್ಳಕ್ಕೆ ಸಾಧ್ಯತೆ. ಅದಕ್ಕಿಂತ ಮುಂಚೆ ನಮಗೆ ರೈತ ಬಾಂಧವರಲ್ಲಿ ಇನ್ನೊಂದು ವಿಶೇಷವಾದಂತಹ ಒಂದು ನಾವು ಕಾಳಜಿ ವಹಿಸಬೇಕಾದ ಏನಂದ್ರೆ, ಈ ನಮಗೆ ಜೂನ್ ತಿಂಗಳಿನಿಂದ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ವರೆಗೂ ಏನು ಕಾಯಿ ಬರ್ತದಲ್ಲ, ಸೊ ಈ ಕಾಯಿಯನ್ನು ತೆಗೆದುಕೊಂಡು ನಾವು 1 ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಡಬಹುದು, 2-3 ತಿಂಗಳು ಇಡಬಹುದು. ಇದನ್ನ ಈಗ ನಮ್ಮ ಬಿಜಾಪುರದಲ್ಲಿ ಕೆಲವೊಂದು ಬಹಳಷ್ಟು ಸ್ಟೋರೇಜ್ಗಳು ಕೂಡ ಇದಾವೆ. ಒಂದು ಲಾಸ್ಟ್ ನಾವು ಮಂತ್ ಅಲ್ಲಿ ಒಂದು ಕಳೆದ ಒಂದು ತಿಂಗಳಲ್ಲಿ ನಾವು ಒಂದು CA ಸ್ಟೋರೇಜ್ ಕೂಡ ಒಂದಿತ್ತು, ಅದರಲ್ಲಿ ಅವರು 3 ತಿಂಗಳವರೆಗೂ ಸ್ಟೋರೇಜ್ ಮಾಡಿ ಇಡ್ತಾ ಇದ್ದಾರೆ. ಸೊ ಅದನ್ನ ಬಿಟ್ಟರೆ ನಾವು ಬೇರೆ ಬೇರೆ ಬೈ ಪ್ರಾಡಕ್ಟ್ಸ್, ಈಗ ಲಿಂಬೆ ಜ್ಯೂಸ್ ಅಂತ ಮಾಡ್ತೀವಿ, ಸ್ಕ್ವಾಶ್ ಅಂತ ಮಾಡ್ತೀವಿ. ಅದೇ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ನಮಗೆ ಒಂದು ಬ್ಲ್ಯಾಕ್ ಲೈಮ್ ಅಂತ ಕರಿತೀವಿ, ಕರಿ ಲಿಂಬೆ ಅಂತ. ಲಿಂಬೆಯನ್ನು ಹಾಗೆ ನಾವು ಒಣಗಿಸಿ ಅದನ್ನು ನಾವು ಸ್ಟೋರೇಜ್ ಮಾಡಿ ನಂತರದ ದಿನಗಳಲ್ಲಿ ನಾವು ಇದನ್ನು ಬಳಸಬೇಕು, ಅಥವಾ ನಾವು ಬೇರೆ ಒಂದು ದೇಶಗಳಿಗೆ ಕೂಡ ಇದನ್ನು ರಫ್ತು ಮಾಡಲಿಕ್ಕೆ ಬಹಳಷ್ಟು ಅವಕಾಶಗಳಿದಾವೆ. ಸೊ ಈ ರೀತಿಗೆ ಮಾಡಲಿಕ್ಕೆ ನಮಗೆ ಒಂದು ಸಾಧ್ಯತೆ ಇದೆ. ಇದನ್ನು ಬಿಟ್ಟು ನಾವು ಏನಾದರೂ ನಮಗೆ ಹೂಗಳ ನಿರ್ವಹಣೆ ಮಾಡಿ ಏಪ್ರಿಲ್ ಮೇ ತಿಂಗಳಲ್ಲೇ ಹೆಚ್ಚಿಗೆ ಒಂದು ನಮಗೆ ಇಳುವರಿ ಬರಲಿಕ್ಕೆ ಬರಂಗ್ ಮಾಡೋಕ್ಕೂ ಒಂದು ಸಾಧ್ಯತೆ ಇದೆ. ಅದು ಯಾವ ರೀತಿಯಾಗಿ ಮಾಡಬಹುದು ಅಂದರೆ, ಸಾಮಾನ್ಯವಾಗಿ ನಮಗೆ ಈಗ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ, ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ನಾವು ಇದಕ್ಕೆ ಒಂದು ರೆಸ್ಟ್ ಕೊಡಬೇಕಾಗತ್ತೆ, ಅಂದರೆ ನೈಸರ್ಗಿಕವಾಗಿ ಗಿಡಕ್ಕೆ ಒಂದು ವಿಶ್ರಾಂತಿ ಕೊಡಬೇಕಾಗತ್ತೆ. ಸೊ ಯಾವ ರೀತಿ ಅಂದರೆ ನೀರು ಮತ್ತು ಏನು ಕೊಡಲಾರ್ದೇ ನಮಗೆ 100% ಸ್ವಲ್ಪ ಅಗತಿ ಮಾಡಿ ಹಾಗೆ ಗಿಡಕ್ಕೆ ಬಿಟ್ಟೇವಂದ್ರೆ, ಸೊ ಆ ಗಿಡದೊಳಗೆ ಜಾಸ್ತಿ ಹೂ ಬಂದು ನಮಗೆ ಅವಾಗ ಹೂ ಬಂದು ನೆಕ್ಸ್ಟ್ ಏಪ್ರಿಲ್ ಮೇದವು ಬರ್ತದೆ. ಆದರೆ ಸಾಮಾನ್ಯವಾಗಿ ಈಗ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಾಗ ಮಳೆ ಇರೋದ್ರಿಂದ ನೈಸರ್ಗಿಕವಾಗಿ ನಮಗೆ ಗಿಡಕ್ಕೆ ರೆಸ್ಟ್ ಕೊಡೋದು ಆಗೋದಿಲ್ಲ, ಸಾಧ್ಯನೇ ಆಗೋದಿಲ್ಲ. ಸೊ ಆದ್ದರಿಂದ ಕೆಲವೊಂದು ನಾವು ಈ ಸಸ್ಯ ಪ್ರಚೋಕಗಳಾಗಿರ್ಬೋದು ಅಥವಾ ನಮಗೆ ಈ ರಾಸಾಯನಿಕಗಳನ್ನಾಗಿರ್ಬೋದು ಅವುಗಳ ಸಿಂಪರಣೆ ಮಾಡಿ ಹೆಚ್ಚಿನ ಹೂವು ನಾವು ಈ ಸೆಪ್ಟೆಂಬರ್ ಅಕ್ಟೋಬರ್ಲೇ ತಗೊಂಡು ಅದನ್ನು ನಾವು ಏಪ್ರಿಲ್ ಮೇ ತಿಂಗಳಲ್ಲಿ ನಾವು ಹೆಚ್ಚಿಗೆ ಸಾಮಾನ್ಯವಾಗಿ ನೀವೆಲ್ಲ ಕೇಳಿರಿ, ಈ 800-900 ಏನು ಸಾಮಾನ್ಯವಾಗಿ ನಾವು ಈ ಡಾಗಿಗೆ ಮಾರ್ತೇವಲ್ಲ ಅದೇ ಏಪ್ರಿಲ್ ಮೇದಾಗ ಹೋದೇವು ಅಂದ್ರೆ 5,000, 7,000, 8,000, 10,000 ಮಾಡಿದ್ವಿ ನಾವು. 10,000 ನಮಗೆ ರೇಟ್ ಸಿಗ್ತದೆ ಒಂದು ಡಾಗಿಗೆ ಲಿಂಬೆ ರೇಟ್. ಸೊ ಆದ್ದರಿಂದ ಅದನ್ನು ನಾವು ಹೂಗಳ ನಿರ್ವಹಣೆ ಮಾಡೋದು ಕೂಡ ಒಂದು ಮಾಡಲೇಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ. ಸೊ ಅದನ್ನು ಯಾವ ರೀತಿ ಮಾಡ್ಕೋಬೇಕಪ್ಪ ಅಂತಂದರೆ, ನಮಗೆ ಮುಖ್ಯವಾಗಿ ಈ ಜೂನ್ ತಿಂಗಳಲ್ಲಿ ಬರ್ತಕ್ಕಂಥ ಹೂವನ್ನು ನಾವು ತಡಿಬೇಕು. ಯಾವ ರೀತಿಯಾಗಿ ತಡಿಬೇಕಂದ್ರೆ, ಸೊ ಸಾಮಾನ್ಯ ಹೂ ಬರೋದಕ್ಕಿಂತ ಮುಂಚೆ ಜೂನ್ ಮೊದಲನೇ ವಾರದಲ್ಲಿ ನಾವು ಈ ಜಿಬ್ಬರ್ಲಿಕ್ ಎಸಿಡ್ ಅಂತ ಕೇಳಿದ್ರಲ್ಲ ತಾವೆಲ್ಲ, ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಬಹಳಷ್ಟು ಜನ ನಾವು ಪ್ರಯೋಗ ಮಾಡ್ತೀವಿ, ದಾಳಿಂಬೆಯಲ್ಲಿ ದ್ರಾಕ್ಷಿಯಲ್ಲಿ ಬಹಳ ಯಥೇಚ್ಛವಾಗಿ ಉಪಯೋಗ ಮಾಡ್ತೀವಿ. ಸೊ ಜಿಎ ಅಂದ್ರೆ ಜಿಬ್ಬರ್ಲಿಕ್ ಎಸಿಡ್ ಅಂತ ಬರ್ತದೆ. ಸೊ ಇದು 50 PPM ಅಂದ್ರೆ ಒಂದು 100 ಲೀಟರ್ಗೆ 5 ಗ್ರಾಮ್ನಷ್ಟು ಹಾಕಿ ಗಿಡಗಳಿಗೆ ಸಂಪೂರ್ಣವಾಗಿ ಸಿಂಪಡಣೆ ಮಾಡಬೇಕಾಗತ್ತೆ. ಸೊ ಇದು ಸಿಂಪಡಣೆ ಮಾಡಬೇಕಾದಾಗ ಆ ಸಮಯದಲ್ಲಿ ಬರ್ತಕ್ಕಂಥ ಹೂ ತಡೆದು, ಸೊ ಆಲ್ರೆಡಿ ನಿಮ್ಮಲ್ಲಿ ಕಾಯಿ ಇತ್ತಂದ್ರೆ ಅದು ಸ್ವಲ್ಪ ಸೈಜ್ ಆಗುತ್ತೆ, ಸೊ ದಪ್ಪ ಆಗತ್ತೆ, ಸೊ ಅದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ನಂತರದಲ್ಲಿ ಸೆಪ್ಟೆಂಬರ್ ತಿಂಗಳ ಮೊದಲನೇ ವಾರದಲ್ಲಿ ಒಂದು ಸೈಕೋಸಿಲ್ ಅಂತ ಒಂದು ರಾಸಾಯನಿಕ ಸಿಗುತ್ತೆ ನಿಮಗೆ, ಲಿಹೋಸಿನ್ ಅಂತ ಸಾಮಾನ್ಯವಾಗಿ ಕೇಳಿರ್ತೀರಿ. ಸೊ ಇದನ್ನ 1/2 ml ಸಿಂಪಡಣೆ ಮಾಡೋದ್ರೆ ಗಿಡಕ್ಕೆ ನೈಸರ್ಗಿಕವಾಗಿ ರೆಸ್ಟ್ ಸಿಗ್ತದೆ. ಸೊ ನಂತರದಲ್ಲಿ ಅಕ್ಟೋಬರ್ ತಿಂಗಳ ಮೊದಲನೇ ವಾರದಲ್ಲಿ ಮತ್ತು 2ನೇ ವಾರದಲ್ಲಿ ನೀವು 10 ಗ್ರಾಮ್ ನಂಗ ಪೊಟ್ಯಾಸಿಯಂ ನೈಟ್ರೇಟ್ ಅಂತ ಒಂದು ರಾಸಾಯನಿಕ ಸಿಗುತ್ತೆ ಗೊಬ್ಬರ, ನಿಮ್ಗೆ ನೀರಿನಲ್ಲಿ ಕೊರಗುವಂತ ಗೊಬ್ಬರ ಸಿಗುತ್ತದೆ ಪೊಟ್ಯಾಸಿಯಂ ನೈಟ್ರೇಟ್, 13x40 ಅಂತ ನಮ್ಮ ರೈತರು ಎಲ್ಲ ಹೇಳ್ತಿರ್ತಾರೆ. ಸೊ ಇದನ್ನ 1 ಲೀಟರ್ ನೀರಿಗೆ 10 ಗ್ರಾಮ್ನಂತೆ 2 ಬಾರಿ ಸಿಂಪಡಣೆ ಮಾಡಿದಾಗ ಅಲ್ಲಿ ಬಹಳಷ್ಟು ಹೂ ಬಿಟ್ಟು ನಿಮಗೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಹೆಚ್ಚಿನ ಒಂದು ಫಲ ಬರ್ತದೆ. ಸೊ ಆ ಸಮಯದಲ್ಲಿ ನೀವು ಈ ಕಾಯಿಗಳನ್ನು ಮಾರೋದ್ರಿಂದ ಸಾಮಾನ್ಯವಾಗಿ ನಮಗೆ ಈ ಜೂನ್ ತಿಂಗಳ ಹಿಡ್ಕೊಂಡು ಡಿಸೆಂಬರ್ ವರೆಗೂ ನಮಗೆ ಈ ಒಂದು ಡಾಗಿ 800-1,000 ರೂಪಾಯಿ ಹೋಗೋದು, ಇಲ್ಲಿ ನಿಮಗೆ 7,000-8,000 ರೂಪಾಯಿ ಮಾರ್ತದೆ. ಸೊ ಇದಕ್ಕೆ ಬಹಳಷ್ಟು ಕಡಿಮೆ ಖರ್ಚಾಗುತ್ತೆ. ಆದರೆ ನೀವು ನೈಸರ್ಗಿಕವಾಗಿ ಈ ರೀತಿಯಾಗಿ ಗಿಡಕ್ಕೆ ರೆಸ್ಟ್ ಕೊಟ್ಟು ವಿಶ್ರಾಂತಿಯನ್ನು ಕೊಟ್ಟು ಹೆಚ್ಚಿನ ಹೂಗಳನ್ನು ತೆಗೆದುಕೊಂಡು, ಸೊ ಈ ಒಂದು ಬೇಸಿಗೆ ಕಾಲದಲ್ಲಿ ಹೆಚ್ಚಿನ ಒಂದು ಇಳುವರಿ ಬಂತಂದ್ರೆ, ಸೊ ದಯವಿಟ್ಟು ನಿಮಗೆ ಇದರಲ್ಲಿ ಹೆಚ್ಚಿನ ಒಂದು ಇಳುವರಿ ತಗೊಳ್ಬೇಕು. ಅದರ ಜೊತೆಯಲ್ಲಿ ನಾವು ನಮ್ಮ ಒಂದು ವರಮಾನವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಬಹಳಷ್ಟು ಸಾಧ್ಯತೆ ಇದೆ. ಅದರ ಜೊತೆಯಲ್ಲಿ ನಾವು ಈ ಲಿಂಬೆ ಅಂತ ಅಂದರೆ ಈ ಲಘು ಪೋಷಕಾಂಶಗಳ ಪ್ರೀತಿಸುವಂತ ಒಂದು ಹಣ್ಣು ಅಂದರೆ, ಬಹಳಷ್ಟು ಇದಕ್ಕೆ ಲಘು ಪೋಷಕಾಂಶಗಳನ್ನು ನಾವು ಕೊಡಬೇಕಾಗತ್ತೆ. ಸೊ ಇದನ್ನು ಹೆಚ್ಚು ಪ್ರಮಾಣದಲ್ಲಿ ನಾವು ಪ್ರತಿ ತಿಂಗಳು ಒಂದೊಂದು ಬಾರಿಯನ್ನು ಈ ಸಿಟ್ರಸ್ ಸ್ಪೆಷಲ್ ಅಂತ ಸಿಗ್ತದೆ, ಈ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಕೂಡ ಅದು ಲಭ್ಯತೆ ಇದೆ, ಅಥವಾ ನಿಮಗೆ IHR ಬೆಂಗಳೂರು ಆಗಿರ್ಬೋದು ಅಥವಾ ಲಿಂಬೆ ಬೋರ್ಡ್ ಅಂತ ಇದೆ ನಿಮ್ಮ ಲಿಂಬೆ ಇಂಡಿಯಲ್ಲಿ, ಸೊ ಅಲ್ಲಿ ಕೂಡ ನಿಮಗೆ ಈ ಸಿಟ್ರಸ್ ಸ್ಪೆಷಲ್ ಅಂತ ಸಿಗ್ತದೆ. ಸೊ ದಯವಿಟ್ಟು ಅದನ್ನು ತೆಗೆದುಕೊಂಡು ನೀವು 1 ಲೀಟರ್ನಿಗೆ 5 ಗ್ರಾಮ್ನಂತೆ ಒಂದು ಪ್ರತಿ ತಿಂಗಳು ಒಂದೊಂದು ಬಾರಿ ಸಿಂಪಡಣೆ ಮಾಡೋದ್ರಿಂದ ಈ ಲಘು ಪೋಷಕಾಂಶಗಳ ಒಂದು ಕೊರತೆಯನ್ನು ನೀಗಿಸಿ ಹೆಚ್ಚಿನ ಇಳುವರಿ ಬರ್ತದೆ ಮತ್ತು ಕ್ವಾಲಿಟಿ ಕೂಡ ಇಂಪ್ರೂವ್ ಆಗುತ್ತೆ, ಅದು ಮತ್ತು ಗುಣಮಟ್ಟದ ಇಳುವರಿ ಬರಲಿಕ್ಕೆ ಇದು ಸಾಧ್ಯತೆ ಇದೆ. ಸೊ ಅದೇ ರೀತಿಯಾಗಿ ನನಗೆ ಈ ಲಿಂಬೆ ಆಯಿತು. ಸೊ ಇನ್ನು ಮುಂದಿನ ಬೆಳೆ ಈಗ ನಾವು ಹೆಚ್ಚಿನ ಒಂದು ಇದರಲ್ಲಿ ದ್ರಾಕ್ಷಿಯನ್ನು ಬೆಳೀತಾ ಇದ್ದೇವೆ. ಸೊ ದ್ರಾಕ್ಷಿಯಲ್ಲಿ ಇತ್ತೀಚಿನ ಒಂದು ಕಳೆದ ಒಂದು ಈ ವರ್ಷದ ಒಂದು ಬೆಳೆಯನ್ನು ನೋಡಿದಾಗ ನಮಗೆ ಏಪ್ರಿಲ್ ಚಾಟ್ನಿ ಆದ ನಂತರ ಬಹಳಷ್ಟು ನಾವು ಮಳೆಯ ಒಂದು ಕಾಟಕ್ಕೆ ತುತ್ತಾಯಿತು ನಮ್ಮ ಬೆಳೆ. ಅದರ ಜೊತೆಯಲ್ಲಿ ನಮಗೆ ಕಡ್ಡಿಗಳು ಒಂದು ಪಕ್ವತೆಯನ್ನು ಆಗಲಿಲ್ಲ. ಸೊ ಪಕ್ವತೆ ಆಗ್ಲಾರಕ್ಕೆ ನಮಗೆ ಬಹಳಷ್ಟು ಲೇಟ್ ಆಯಿತು, ಆದ್ದರಿಂದ ಬಹಳಷ್ಟು ರೋಗಕ್ಕೆ ತುತ್ತಾದು. ಈ ರೀತಿಯ ಒಂದು ಸಂದರ್ಭದಲ್ಲಿ ನಾವು ಅಕ್ಟೋಬರ್ ಚಾಟ್ನಿ ಮಾಡೋಕ್ಕಿಂತ ಮುಂಚೆಲೇ ಕೆಲವೊಂದು ವಿಷಯಗಳನ್ನು ನಾವು ಅಲ್ಲಲ್ಲಿ ತರಬೇತಿಗಳ ಮೂಲಕ ಹೇಳಿದ್ದೀವಿ. ಸೊ ದಯವಿಟ್ಟು ರೈತ ಬಾಂಧವರು ಇಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ಕಡ್ಡಿಗಳ ಪರೀಕ್ಷೆಯನ್ನು ಮಾಡಿಸೋದು ಬಹಳ ಮುಖ್ಯ ಆಗುತ್ತೆ. ಸೊ ತಮ್ಮ ತಮ್ಮ ಕಡ್ಡಿಗಳನ್ನು ಈ ಒಂದು ಸಂಶೋಧನಾ ಕೇಂದ್ರ ಆಗಿರ್ಬೋದು ಅಥವಾ ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು ಅಥವಾ ನಮ್ಮ ತಿಡುಗುಂದಿಯಲ್ಲಿ ಇರ್ತಕ್ಕಂಥ ಸಂಶೋಧನಾ ಕೇಂದ್ರಕ್ಕೆ ತೆಗೆದುಕೊಂಡು ಬಂದರೆ, ಸೊ ಅಲ್ಲಿ ನಾವು ಈ ಕಡ್ಡಿಯ ಪರೀಕ್ಷೆ ಮಾಡಿ ಅದು ಯಾವ ಒಂದು ಕಣ್ಣಿಗೆ ಬಿಟ್ಟು ನೀವು ಚಾಟ್ನಿ ಮಾಡಬೇಕು ಅನ್ನೋ ಒಂದು ಸಲಹೆಯನ್ನು ನಾವು ನಿಮಗೆ ಕೊಡ್ತೀವಿ. ಸೊ ಆದ್ದರಿಂದ ಎಷ್ಟು ನಿಮಗೆ ಪಕ್ವತೆ ಆಗಿದೆ, ಪಕ್ವತೆ ಆದ ರೇಟ್ ನೋಡ್ತೀವಿ. ಅದರ ಜೊತೆಯಲ್ಲಿ ನಮಗೆ ಎಷ್ಟನೇ ಕಣ್ಣು ಬಿಟ್ಟು ನೀವು ಚಾಟ್ನಿ ಮಾಡಬೇಕು ಅನ್ನೋದು ಕೂಡ ನಾವು ಅದನ್ನ ಹೇಳ್ತಿದ್ದೀವಿ. ಸೊ ದಯವಿಟ್ಟು ಅಕ್ಟೋಬರ್ ಚಾಟಿಗಿಂತ ಮುಂಚೆ ಮುಂದಿನ ವರ್ಷ ಆದರೂ ಕೂಡ ರೈತ ಬಾಂಧವರು, ಸೊ ದಯವಿಟ್ಟು ನಿಮ್ಮ ಕಡ್ಡಿಗಳನ್ನು ಪರೀಕ್ಷೆ ಮಾಡಿಸ್ರಿ. ಅದು ಪರೀಕ್ಷೆ ಮಾಡಿಸಿದ ನಂತರ ಎಷ್ಟು ಕಣ್ಣು ಬಿಟ್ಟು ಚಾಟ್ನಿ ಮಾಡಬೇಕು ಅನ್ನೋದು ಕೂಡ ನಾವು ನಿಮಗೆ ಹೇಳ್ತಿದ್ದೀವಿ. ಸೊ ಮುಖ್ಯವಾಗಿ ಈ ದ್ರಾಕ್ಷಿ ಬೆಳೆಯಲ್ಲಿ ನಮ್ಮ ರೈತ ಬಾಂಧವರು ಕೆಲವೊಂದು ವಿಷಯಗಳನ್ನ ಯೂಸ್ವಲಿ ನಮ್ಗೆ ತಗೊಂಡ್ಬರ್ತಾರೆ, ಏನಂದ್ರೆ ಈ ಬಹಳಷ್ಟು ಮಮ್ಮಿ ಆಗೋದು, ಈ ಕಾಳುಗಳು ಮಮ್ಮಿ ಆಗೋದು, ಗೊನೆಗಳ ಒಂದು ಜಾಸ್ತಿ ಉದ್ದ ಆಗೋದಿಲ್ಲ, ಈ ರೀತಿಯಾಗಿ ಜಿ ಎ ಸಿಂಪಡಣೆ ಮಾಡೋದು ಆಗಿಲ್ಲ ಅಂತ ಬಹಳಷ್ಟು ರೈತ ಬಾಂಧವರು ಕೇಳ್ತಾ ಇದ್ರು. ಸೊ ತಮ್ಗೆಲ್ಲ ಗೊತ್ತೇ ಇದೆ, ಏಪ್ರಿಲ್ ಚಾಟ್ನಿ ಆದ ನಂತರ ಬಹಳಷ್ಟು ಮಳೆ ಅಭಾವ ಜಾಸ್ತಿ ಇತ್ತು, ಕಡ್ಡಿಗಳು ಪಕ್ವತೆ ಆಗಲಿಲ್ಲ. ಅದರ ಜೊತೆಯಲ್ಲಿ ಅಕ್ಟೋಬರ್ ಚಾಟ್ನಿ ಆದ ನಂತರ ಇವಾಗ ನಾವು ಏನು ಚಾಟ್ನಿ ಮಾಡಿದ್ರು ಕೂಡ ಬಹಳಷ್ಟು ವಾತಾವರಣದಲ್ಲಿ ತಾಪಮಾನ ಕಡಿಮೆ ಇರೋದ್ರಿಂದ ಸೊ ಗೊನೆಗಳ ಹಿಗ್ಗುವಿಕೆ ಆಗಿರ್ಬೋದು, ಗೊನೆಗಳ ಒಂದು ಕಾಳುಗಳ ಹಿಗ್ಗುವಿಕೆ ಆಗಿರ್ಬೋದು, ಕಾಳುಗಳು ದಪ್ಪ ಆಗಿಲ್ಲ ಅಂತ ಬಹಳಷ್ಟು ಜನ ರೈತ ಬಾಂಧವರೆಲ್ಲ ಕೇಳ್ತಿರ್ತಾರೆ. ಅದರ ಜೊತೆಯಲ್ಲಿ ಈ ಮಮ್ಮಿ ಆಗೋದು ಕೂಡ ಬಹಳಷ್ಟು ಸಮಸ್ಯೆಗಳನ್ನ ರೈತರು ಹೇಳ್ತಿರ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಸೊ ಯಾರಾದರೂ ಇನ್ನೂ ಚಾಟ್ನಿ ಮಾಡಿ ಒಂದು 40-45 ದಿವಸ ಆಗಿ ಯಾರ್ದು ಫ್ಲವರಿಂಗ್ ಸ್ಟೇಜಲ್ಲಿ ಇರ್ತಲ್ಲ, ಸೊ ಫ್ಲವರಿಂಗ್ ಸ್ಟೇಜ್ನಾಗ ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ನಮಗೆ ಈ ಕ್ಯಾಲ್ಸಿಯಂನ ಅವಶ್ಯಕತೆ ಬಹಳಷ್ಟು, ಕ್ಯಾಲ್ಸಿಯಂ ಬೋರಾನ್ ಮತ್ತು ಈ ಜಿಂಕ್ನ ಅವಶ್ಯಕತೆ ಇರ್ತದೆ. ಸೊ ಆ ಒಂದು ಫ್ಲವರಿಂಗ್ ಟೈಮ್ನಾಗ ಹೂ ಬಿಡುವಂಥ ಸಮಯದಲ್ಲಿ ಅಥವಾ ನಮಗೆ ರೈತ ಭಾಷೆಯೊಳಗ ಈ ಒಂದು ಟೊಪಗಿ ಹಾರುವ ಸಮಯ ಅಂತ ಹೇಳ್ತಾರೆ. ಸೊ ಅಂಥ ಒಂದು ಸಮಯದಲ್ಲಿ ಈ ಕ್ಯಾಲ್ಸಿಯಂ ಬೋರಾನ್ ಮತ್ತು ಜಿಂಕ್ನ ಒಂದು ಅವಶ್ಯಕತೆ ಭಾಳಷ್ಟು ಇರ್ತದೆ. ಸೊ ಆದ್ದರಿಂದ ಈ ಸಿಂಪಡಣೆ ಮಾಡೋದ್ರಿಂದ, ಇದನ್ನು ಅರ್ಧ ಗ್ರಾಮ್ಲೆ ಸಿಂಪಡಣೆ ಮಾಡೋದ್ರಿಂದ ನಮಗೆ ಈ ಮಮ್ಮಿ ಆಗೋದನ್ನು ಬಹಳಷ್ಟು ಪ್ರಮಾಣದಲ್ಲಿ ನಾವು ಇದನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಮುಂದುವರೆದು ಇವಾಗಿನ ಒಂದು ತಾಪಮಾನ ನೋಡೋದಾದ್ರೆ ಟೆಂಪರೇಚರ್ಲಿ ಭಾಳಷ್ಟು ಕಡಿಮೆ ಇರೋದ್ರಿಂದ ಸೊ ನಾವು ಇಲ್ಲಿ ಭಾಳಷ್ಟು ಒಂದು ಕೆಲವೊಂದು ಸಸ್ಯ ಪ್ರಚೋಗಳಾಗಿರ್ಬೋದು ಅಥವಾ ನಮಗೆ ಹಿಗ್ಗೋದಿಲ್ಲ ಅಂತ ಹೇಳ್ತಾರೆ. ಸೊ ಸಾಮಾನ್ಯವಾಗಿ ಇಲ್ಲಿ ಎರಡು ಬಹಳ ಮುಖ್ಯವಾದಂಥ ಅಂಶಗಳನ್ನು ನಾವು ಗಮನದಲ್ಲಿ ಹಚ್ಕೋಬೇಕು. ಯಾವಾಗಲೇ ನೀವು ಜಿ ಎ ಸಿಂಪಡಣೆ ಮಾಡಬೇಕಂದ್ರೆ, ಸಸ್ಯ ಪ್ರಚೋದಕಗಳನ್ನು ಸಿಂಪಡಣೆ ಮಾಡಬೇಕಂದ್ರೆ ಅದರ ಒಂದು ಜಿ ಎ ಸಿಂಪಡಣಾ ಒಂದು ನಾವು ಏನು ಹೇಳ್ತೀವಲ್ಲ ಪ್ರಮಾಣವನ್ನು, ಅಲ್ಲಿ ಪಿ ಎಚ್ ರೆಗ್ಯುಲೇಷನ್ ಬಹಳ ಮುಖ್ಯ ಆಗುತ್ತೆ. ಈ ಜಿ ಎ ಅಥವಾ ನಮಗೆ ಈ ಸಸ್ಯ ಪ್ರಚೋದಕಗಳನ್ನು ಸಿಂಪಡಣೆ ಮಾಡಬೇಕಂದ್ರೆ ಈ ಒಂದು ಪ್ರಮಾಣ ನಮಗೆ ಆಮ್ಲೀಯವಾಗಿರ್ಬೇಕಂತ ಹೇಳ್ತೇವೆ. ಅಂದರೆ ನಮಗೆ ಪಿ ಎಚ್ 4-5 ಇದ್ರೆ ಬಹಳಷ್ಟು ನಮಗೆ ಸಿಂಪಡಣೆ ಮಾಡಿದಂಥ ಜಿ ಎ ಪ್ರಮಾಣ ಕರೆಕ್ಟಾಗಿ ದಕ್ಷತೆಯಿಂದ ಅದು ಹಿಗ್ಗುತ್ತದೆ. ಸೊ ಆದ್ದರಿಂದ ಅದನ್ನು ಮ್ಯಾನೇಜ್ ಮಾಡೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಅದ್ರ ಜೊತೆಯಲ್ಲಿ ಬಹಳಷ್ಟು ನಮ್ಮ ರೈತ ಬಾಂಧವರು ಈ ಒಂದು ಬೆಳೆಯಲ್ಲಿ ಕೇಳ್ತಕ್ಕಂಥ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಬಹಳಷ್ಟು ನಾವು ಗೊಬ್ಬರನ ಹಾಕ್ತೀವ್ರಿ, ಸಿಕ್ಕಾಪಟ್ಟಿ ಗೊಬ್ಬರ ಹಾಕ್ತೀವಿ, ಜಲ್ದಿನೇ ನಮಗೆ ಶುಗರ್ ಬರೋದಿಲ್ಲ, ಸಕ್ಕರೆ ಅಂಶ ನಮ್ಮ ಗೊನೆಯಲ್ಲಿ ಬರೋದಿಲ್ಲ, ಬಹಳಷ್ಟು ಡಿಲೇ ಆಗುತ್ತದೆ, ಬಹಳಷ್ಟು ಲೇಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದಕ್ಕೆ ಮುಖ್ಯವಾದಂಥ ಕಾರಣ ಏನಂತಂದ್ರೆ ನಮಗೆ ಮಣ್ಣಿನ ಪಿ ಎಚ್. ಸೊ ಮಣ್ಣಿನ ಒಂದು ಪಿ ಎಚ್ ನಾವು ಸಾಮಾನ್ಯವಾಗಿ ನಮ್ಮ ದ್ರಾಕ್ಷಿ ಅಥವಾ ನಮ್ಮ ತೋಟಗಾರಿಕೆ ಬೆಳೆಯಲ್ಲಿ 7-7 ಇದ್ರೆ ಬಹಳಷ್ಟು ನೀವು ಏನೇ ಗೊಬ್ಬರ ಹಾಕಿದ್ರು ಅದು ಕರೆಕ್ಟಾಗಿ ಸಿಗ್ತದೆ ಮತ್ತು ಅದು ಹೀರ್ಕೊಂಡು ನಿಮಗೆ ಗಿಡಗಳು ಸಿಗ್ತದೆ ಅಂತ ಹೇಳ್ತೀವಿ. ಆದರೆ ಸಾಮಾನ್ಯವಾಗಿ ಪಿ ಎಚ್ ನಮ್ಮ ಒಂದು ಬಿಜಾಪುರ ಜಿಲ್ಲೆಯಲ್ಲಿ ನೋಡಿದಾಗ 8-8 ಮೇಲೇನೇ ಇದೆ. ಸೊ ಆದ್ದರಿಂದ ಈ ಒಂದು ಮಣ್ಣಿನ ರಸಸಾರವನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಇದನ್ನು ನಿರ್ವಹಣೆ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಸೊ ಆದ್ದರಿಂದ ಹೆಚ್ಚೆಚ್ಚು ಪ್ರಮಾಣದಲ್ಲಿ ಇದಕ್ಕೆ ಸಾವಯವ ಅಂಶಗಳನ್ನು ಹಾಕ್ರಿ. ಸೊ ನಿಮ್ಮ ಮಣ್ಣನ್ನು ಪರೀಕ್ಷೆ ಮಾಡಿಸ್ರಿ. ಸೊ ಅದರಲ್ಲಿ ಯಾವ ಒಂದು ಕೊರತೆ ಇದೆ ಅಥವಾ ಅದನ್ನು ಪಿ ಎಚ್ ರೆಗ್ಯುಲೇಷನ್ಗೆ ಏನು ಮಾಡೋಕ್ಕೆ ಸಾಧ್ಯತೆ ಅಂತೇಳಿ ನಮಗೆ ಗೊತ್ತಾಗುತ್ತೆ. ಸೊ ದಯವಿಟ್ಟು ಇದನ್ನು ಮಾಡಿರಿ. ನಿಮ್ಮ ಪಿ ಎಚ್ನ 7-7 ಇದ್ದಾಗ, ಅದರಲ್ಲೂ ಮುಖ್ಯವಾಗಿ ಈ ನಮ್ಮ ದ್ರಾಕ್ಷಿ ಬೆಳೆಯನ್ನು ಬೆಳೆದಾಗ ನಾವು ಕೆಳಗಡೆ ಬೇರು ಸಸಿ ಏನಿರ್ತಲ್ಲ, 80% ನಿಮಗೆ ಬಿಳಿ ಬೇರುಗಳಂತ ನಾವು ಕರಿತೀವಿ, ವೈಟ್ ರೂಟ್ಸ್ ಅಂತ ನಮ್ಮ ರೈತ ಬಾತ್ರ ಹೇಳ್ತಿರಲ್ಲ. ಸೊ ಅವು ಅವು ಒಂದು 2 ಫೀಟ್ನಲ್ಲೇ ಸುತ್ತಮುತ್ತಲು ಇರ್ತಾವೆ. ಸೊ ಆದ್ದರಿಂದ ಈ ಒಂದು ಇದರಲ್ಲಿ ನಾವು ಹೆಚ್ಚೆಚ್ಚು ಸಾವಯವ ಅಂಶಗಳನ್ನು ಹಾಕೋದ್ರಿಂದ ಅಲ್ಲಿ ನಮ್ಮ ಬಿಳಿ ಬೇರುಗಳ ಉತ್ಪಾದನೆ ಜಾಸ್ತಿಯಾಗಿ ಅಲ್ಲಿ ನಮಗೆ ನಮ್ಮ ಕೊಟ್ಟಂಥ ಗೊಬ್ಬರಗಳನ್ನು ಹೀರಿಕೊಂಡು ಹೆಚ್ಚೆಚ್ಚು ನಮಗೆ ಅಂದರೆ ಇಲ್ಲಿ ನಮ್ಮ ಮುಖ್ಯವಾಗಿ ನಾವು ದ್ರಾಕ್ಷಿ ದಾಳಿಂಬೆ ಲಿಂಬೆಯಲ್ಲಿ ನಾವು ಖರ್ಚನ್ನು ಕಡಿಮೆ ಮಾಡಬೇಕು ಮತ್ತು ಅದರಿಂದ ನಮಗೆ ಉತ್ಪಾದನೆ ಜಾಸ್ತಿ ಆಗಬೇಕು ಅಂತ ಹೇಳ್ತೇವೆ. ಸೊ ಆದ್ದರಿಂದ ನಮ್ಮ ಮಣ್ಣಿನ ಪಿ ಎಚ್ ಏನಾದರೂ 8-8 ಇತ್ತಂದರೆ ದಯವಿಟ್ಟು ನೀವು ಮಣ್ಣಿನ ಪರೀಕ್ಷೆ ಮಾಡಿಸ್ರಿ, ಆ ಪಿ ಎಚ್ ರೆಗ್ಯುಲೇಷನ್ಗೆ ಮಾಡಬೇಕು. ಯಾಕಂದರೆ ಸಿಕ್ಕಾಪಟ್ಟು ನಾವು 0.50, 0.52 ಮತ್ತು ಹಾಕೇ ಹಾಕ್ತೀವ್ರಿ, ಆದರೂ ನಮ್ಮದು ಜಲ್ದಿನೇ ನಮಗೆ ಸಕ್ಕರೆ ಅಂಶ ಬರೋದಿಲ್ಲ ಅಂತ ಬಹಳಷ್ಟು ನಮ್ಮ ರೈತ ಬಾಂಧವರು ಹೇಳ್ತಿರ್ತಾರೆ. ಇದು ಮುಖ್ಯವಾದಂಥ ಕಾರಣ ನಮ್ಮ ಮಣ್ಣಿನಲ್ಲಿ ಇರತಕ್ಕಂಥ ಒಂದು ತೊಂದರೆಗಳು. ಆದ್ದರಿಂದ ಇದನ್ನು ಸರಿಪಡಿಸಲಿಕ್ಕೆ ಬಹಳಷ್ಟು ನಮಗೆ ಆಯಾಮಗಳಿದ್ದಾವೆ. ಇದಕ್ಕೆ ಸಲ್ಫರ್ ಹಾಕೋದಾಗಿರ್ಬೋದು ಅಥವಾ ನಮಗೆ ಜಿಪ್ಸಮ್ ಹಾಕಿರ್ಬೋದು. ಸೊ ಆದ್ದರಿಂದ ನಿಮ್ಮ ಮಣ್ಣಿನ ಪರೀಕ್ಷೆ ಮಾಡಿಸಿದಾಗ ಯಾವ ಒಂದು ಕಾರಣದಿಂದ ಈಗ ಆಗ್ತಿದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಇನ್ನು ಮೂರನೇ ಒಂದು ಬಹಳ ಮುಖ್ಯವಾದಂಥ ಬೆಳೆ ಅಂದರೆ ದಾಳಿಂಬೆ ಬೆಳೆ. ಸೊ ಅದರಲ್ಲಿ ನಮಗೆ ಬಹಳಷ್ಟು ರೋಗ ಮತ್ತು ಕೀಟಗಳ ಒಂದು ತೊಂದರೆಗಳನ್ನು ನಮ್ಮ ರೈತ ಬಾಂಧವರು ಹೇಳ್ತಾ ಇರ್ತಾರೆ. ಸೊ ಇಲ್ಲಿ ಏನಂದ್ರೆ ನಾವು ವಿಶೇಷವಾಗಿ ದಾಳಿಂಬೆ ಬೆಳೆಯನ್ನು ನಾವು ಬೆಳಿಬೇಕಂದ್ರೆ ಅಲ್ಲಿ ನಾವು ಮುಖ್ಯವಾದಂಥ ಒಂದು ವಿಶೇಷವಾದಂಥ ನಮ್ಮ ಇದನ್ನು ತೋರಿಸ್ಬೇಕಂತಂದ್ರೆ ಅಲ್ಲಿ ಹೆಚ್ಚು ಹೆಚ್ಚು ನೀವು ಸಾವಯವ ಅಂಶಗಳನ್ನು ಹಾಕೋದು. ಸೊ ನಿಮಗೆಲ್ಲ ಗೊತ್ತಿದೆ ದಾಳಿಂಬೆಯಲ್ಲಿ ಈ ವಿಲ್ಟ್ ಅನ್ನುವಂಥದ್ದು ಸೊರಗ ರೋಗ ಆಗಿರ್ಬೋದು ಅಥವಾ ಬ್ಯಾಕ್ಟೀರಿಯಲ್ ಬ್ಲೈಟ್ ಕ್ಯಾರ್ ರೋಗ ಅಂತ ಏನು ಕರಿತೀವೋ ಅವು ಎರಡೂ ಬಂದು ನಮಗೆ ಬಹಳಷ್ಟು ನಮಗೆ ತೊಂದರೆಗಳನ್ನ ನಮ್ಮ ರೈತ ಬಾಂಧವರು ಅನುಭವಿಸ್ತಾ ಇದ್ದಾರೆ. ಸೊ ಇದನ್ನು ಮಾಡಬೇಕಂದ್ರೆ ಯಾವುದು ಹೊಸದಾಗಿ ಯಾರಾದರೂ ನೀವು ತೋಟ ಮಾಡ್ತಿದ್ರೆ ದಯವಿಟ್ಟು ಈ ದಾಳಿಂಬೆ ಅನ್ನೋದು ಅಂದರೆ ಡ್ರೈಲ್ಯಾಂಡ್ ಕ್ರಾಪು, ಹೆಚ್ಚು ನೀರು ಇದಕ್ಕೆ ಬೇಕಾಗೋದಿಲ್ಲ. ಸೊ ಭಾಳ ರೈತರು ಏನು ಮಾಡ್ತಾರೆ, ನಮ್ಮ ಹತ್ರ ನೀರು ಅಂತಕೊಂಡು ನಾವು ಜಾಸ್ತಿ ಜಾಸ್ತಿ ಬಿಡ್ತೀವಿ. ಸೊ ಇದನ್ನು ಮೊದಲು ಅವಾಯ್ಡ್ ಮಾಡಬೇಕು. ಇದು ಮರುಭೂಮಿಯಲ್ಲಿದ್ದಂಥ ಇರಾನ್ದಲ್ಲಿ ಹುಟ್ಟಿದಂಥ ಒಂದು ಈ ಒಂದು ಹಣ್ಣು, ಇದಕ್ಕೆ ಜಾಸ್ತಿ ನೀರು ಬೇಕಾಗೋದಿಲ್ಲ, ನೀರಿನ ಪ್ರಮಾಣ ಬಹಳಷ್ಟು ಕಡಿಮೆ ಬೇಕು. ಸೊ ಆದ್ದರಿಂದ ಸೊ ನೀವು ಹೊಸದಾಗಿ ಏನಾದರೂ ನೀವು ದಾಳಿಂಬೆಯನ್ನು ಬೆಳೀತಿದ್ರೆ ಸೊ ದಯವಿಟ್ಟು ಏರ್ ಮಡಿ ಮಾಡ್ಕೊಂಡು 1 ಫೀಟ್ನಷ್ಟು ಏರ್ ಮಡಿ ಮಾಡ್ಕೊಂಡು ಆ ಏರ್ ಮಡಿ ಮೇಲೆ ನಮ್ಮ ಸಸಿಗಳನ್ನು ನಾಟಿ ಮಾಡಿದಾಗ ಏನಾಗುತ್ತೆ, ಸೊ ಬೇರಿನ ವ್ಯೂಹ ಮೇಲೇನೆ ಇರ್ತದೆ, ಜಾಸ್ತಿ ಡೀಪಾಗಿ ಹೋಗೋದಿಲ್ಲ ಮತ್ತು ನೀರು ಏನು ಬಿಡ್ತಾರಲ್ಲ ನೀವು ಅದು ಕೆಳಗಡೆ ನಿಮಗೆ ಹೋಗ್ತದೆ. ಸೊ ಇದು ಮೊದಲನೇದು ಅಂಶ ದಾಳಿಂಬೆ ಕೃಷಿ ಮಾಡಬೇಕಾದ್ರೆ. ಸೊ ಎರಡನೇದು ಬಹಳ ಮುಖ್ಯವಾದಂಥ ಅಂಶ ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ರೈತ ಬಾಂಧವರು ಕೇಳ್ತಿದ್ದಾರೆ, ಟಿಶ್ಯೂ ಕಲ್ಚರ್ ತಗೊಳ್ಳೋದು ಅಥವಾ ಗೂಟಿ ಸಸ್ಯಗಳನ್ನ ತಗೊಳ್ಳೋದು ಅಂತೇಳಿ ಬಹಳಷ್ಟು ರೈತರಲ್ಲಿ ಇದು ಆಗ್ತದೆ. ಯಾಕಂದ್ರೆ ಟಿಶ್ಯೂ ಕಲ್ಚರ್ ಈ ಅಂಗಾಂಶ ಕೃಷಿಯಿಂದ ಬೆಳೆದಂತಹ ಸಸಿ ಬಹಳಷ್ಟು 40-42 ರೂಪಾಯಿ ಕೊಂದು ಕೊಡ್ತಾ ಇದ್ದಾರೆ. ಆದ್ರೆ ಇದೇ ನಮ್ಮ ಈ ಗೂಟಿ ಸಸಿಗಳನ್ನ ನಾವು ಉಪಯೋಗ ಮಾಡಿದಾಗ ಕೇವಲ 15-20 ರೂಪಾಯಿ ಒಳಗೆ ಈ ಸಸಿ ಸಿಗ್ತಾ ಇದೆ. ಸೊ ಇಲ್ಲಿ ಮುಖ್ಯವಾಗಿ ಏನಂದ್ರೆ ನೀವು ಯಾವ ಒಂದು ಹೊಸದಾಗಿ ನೀವು ಏನ್ ತೋಟ ಮಾಡಬೇಕಂತ ಮಾಡಿದ್ರಲ್ಲ, ಸಸಿಗಳನ್ನು ತರಬೇಕಾದ್ರೆ ಪ್ರಮುಖವಾದಂತಹ ಅಂಶವನ್ನು ನೀವು ಗಮನಿಸಬೇಕು. ಯಾವ ಒಂದು ತೋಟದಿಂದ ಅಥವಾ ಯಾವ ಒಬ್ಬ ನರ್ಸರಿಯಿಂದ ನೀವು ಸಸಿಗಳನ್ನು ತರ್ತಿರ್ತಾರಲ್ಲ, ಸೊ ಆ ನರ್ಸರಿಯಲ್ಲಿ ಈ ಸೊರಗ ರೋಗ ಅಥವಾ ನಿಮಗೆ ಕ್ಯಾರ್ ರೋಗ ಇಲ್ಲಾರ್ದಂತಹ ತೋಟಗಳಿಂದ ಅವರು ಸಸಿಗಳನ್ನ ತಗೊಂಡು ನಿಮಗೆ ಗೂಟಿ ಕಟ್ಟಿದಾರ ಅದನ್ನ ನೋಡ್ಕೊಟ್ರೆ ಮೊದಲು ಫಸ್ಟ್. ಯಾಕಂದ್ರೆ ಆಲ್ರೆಡಿ ಅವ್ರ ತೋಟದಲ್ಲಿ ಈ ಒಂದು ರೋಗಗಳಿದ್ದು ಅಂದ್ರೆ ನಿಮ್ಮ ತೋಟಕ್ಕೆ ಬಂದಾಗ ಸರ್ವೇ ಸಾಮಾನ್ಯವಾಗಿ ಬಹಳಷ್ಟು ಸ್ಪೀಡ್ ಆಗಿದ್ದು ಒಂದು ರೋಗಗಳು ಹರಡಿ ನಮಗೆ ಒಂದು ಅಥವಾ ಎರಡು ಬೆಳೆಯೊಳಗೆ ನಮಗೆ ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತೆ. ಸೊ ದಾಳಿಂಬೆ ನಿಮ್ಗೆಲ್ಲ ಗೊತ್ತಿದೆ, ಇದು ಡಾಲರ್ ಅರ್ನಿಂಗ್ ಕ್ರಾಪ್ ಅಂತ ಕರಿತೀವಿ ನಾವು. ಅಂದ್ರೆ ಬಹಳಷ್ಟು ಲಕ್ಷಾಂಗಟ್ಲೇನು ಗಳಿಸಬಹುದು, ಎಟ್ ದ ಸೇಮ್ ಟೈಮ್ ಒಂದ್ ಸರಿ ನಮಗೆ ರೋಗ ಬಂದು ಅಥವಾ ಬಹಳಷ್ಟು ಬಂದು ಅಂದ್ರೆ ಒಂದೇ ಸರಿ ನಮ್ಗೆ ಬೆಳೆನೂ ಹೋಗಿಬಿಡ್ತದೆ. ಸೊ ಆದ್ದರಿಂದ ನಾವು ಇದನ್ನ ರೋಗ ಬಂದಂತ ಹತೋಟಿ ಮಾಡೋಕಿನ ರೋಗ ಬರಲಾರಂಗೆ ತಡ್ಕೊಳ್ಳೋದು ಬಹಳ ಬಹಳ ಮುಖ್ಯ ಆಗತ್ತೆ. ಯಾವ ರೀತಿಯಾಗಿ ನಾವು ರೋಗ ಬರಲಾರಂಗೆ ತಡ್ಕೊಳ್ಬೇಕಂದ್ರೆ ಮೊದಲನೇ ಅಂಶ ನಿಮ್ಗೆ ಹೇಳಿದೆ ನಾನು ಅಲ್ಲಿ, ಮೊದಲನೇದು ನೀವು ಏರ್ ಮಡಿಯಲ್ಲಿ ಸಸಿಗಳನ್ನ ನೀವು ಹಾಕೊಳ್ರಿ. ಎರಡನೇದು ಬಹಳ ಮುಖ್ಯವಾಗಿ ರೋಗದಿಂದ ಮುಕ್ತವಾದಂತಹ ಸಸಿಗಳನ್ನ ತರೋದು ಬಹಳ ಮುಖ್ಯ ಆಯ್ತು. ಅದ್ರ ಜೊತೆಯಲ್ಲಿ ಮೂರನೇದು ಬಹಳ ಬಹಳ ಇಂಪಾರ್ಟೆಂಟ್, ಅದರಲ್ಲೂ ಮುಖ್ಯವಾಗಿ ಈ ದಾಳಿಂಬೆ ಬೆಳೆಯಲ್ಲಿ ಹೆಚ್ಚು ಸಾವಯವ ಅಂಶಗಳನ್ನ ದಯವಿಟ್ಟು ಬಳಸ್ರಿ. ಸಾವಯವ ಅಂಶಗಳು ನಿಮಗೆ ತಿಪ್ಪೆ ಗೊಬ್ಬರ ಆಗಿರ್ಬೋದು, ಎರೆಹುಳು ಗೊಬ್ಬರ, ಬೇವಿನ ಹಿಂಡಿ, ಅದರಲ್ಲೂ ಬಹಳ ಮುಖ್ಯವಾದಂತಹ ಅಂಶ ಅಂದ್ರೆ ಈ ಜೈವಿಕ ಕೀಟನಾಶಕಗಳು, ಟ್ರೈಕೋಡರ್ಮಾ, ಸುಡೋಮೋನಾಸ್, ಬ್ಯಾಸಿಲಸ್, PSB, KSB, ಇವು ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ನಮ್ಮ ಮಾಡ್ತಾ ಇದ್ದವು. ಆದ್ದರಿಂದ ಇವುಗಳನ್ನು ಹೆಚ್ಚೆಚ್ಚಾಗಿ ಹೆಚ್ಚೆಚ್ಚು ಪ್ರಮಾಣದಲ್ಲಿ ನೀವು ಈ ದಾಳಿಂಬೆ ಬೆಳೆಯಲ್ಲಿ ಬೆಳೆಸಿದ್ದೆ ಆದಲ್ಲಿ 100% ನಿಮ್ಗೆ ಆಗುತ್ತೆ. ಸೊ ಎವ್ರಿ ಒಂದು 15-20 ದಿವಸಕ್ಕೆ ಈ ಜೈವಿಕ ಕೀಟನಾಶಕಗಳನ್ನು ಸಿಂಪಡಣೆ ಮಾಡೋದ್ರಿಂದ ಈ ರೋಗಗಳಿಂದ ಬರದೇ ಇರೋಂಗೆ ನಾವು ತಡಿಲಿಕ್ಕೆ ಸಾಧ್ಯ ಐತಿ. ಸೊ ಅವುಗಳ ಜೊತೆ ಜೊತೆಗೆ ಬಹಳ ಮುಖ್ಯವಾದಂತಹ ಅಂಶ ಏನಂದ್ರೆ ಲಘು ಪೋಷಕಾಂಶಗಳ ಮಹತ್ವ ಕೂಡ ಇದರಲ್ಲಿ ಬಹಳ ಐತೆ. ದಾಳಿಂಬೆ ಬೆಳೆಯಲ್ಲಿ ನಾವೆಲ್ಲ ಬೆಳಿತಿದ್ದೀವಿ, ಆದ್ರೆ ಇದರಲ್ಲಿ ಏನಾಗಿದೆ ಅಂದ್ರೆ ಹೆಚ್ಚು ಲಘು ಪೋಷಕಾಂಶಗಳ ಬಳಸೋದು. ನಾವು ಲಘು ಪೋಷಕಾಂಶಗಳಲ್ಲಿ ಬಹಳ ಅಂದ್ರೆ ಕ್ಯಾಲ್ಸಿಯಂ, ಬೋರಾನ್, ಜಿಂಕ್ ಈ ತರ ಲಘು ಪೋಷಕಾಂಶ ಬೆಳೆಸ್ತೀವಿ. ಆದ್ರೆ ಇದರಲ್ಲಿ ಎಸ್ಪೆಷಲಿ ನಾವು ಈ ದಾಳಿಂಬೆಯಲ್ಲಿ ಕೆಲವೊಂದು ವಿಶೇಷವಾದಂತಹ ಲಘು ಪೋಷಕಾಂಶಗಳಂತ ನಮಗೆ ಮಾಲಿಬ್ಡಿನಮ್ ಅಂತ ಬರುತ್ತೆ ಒಂದು, ಬಹಳಷ್ಟು ಕಡಿಮೆ ಪ್ರಮಾಣದಲ್ಲಿ ಇದನ್ನ ಬಳಕೆ ಮಾಡಬೇಕಾಗತ್ತೆ, ಮಾಲಿಬ್ಡಿನಮ್. ಸೊ ಇದನ್ನ ಅಮೋನಿಯಂ ಮಾಲಿಬ್ಡೇಟ್ ಅಥವಾ ಪೊಟ್ಯಾಸಿಯಂ ಮಾಲಿಬ್ಡೇಟ್ ಅಂತ ಸಿಗುತ್ತದೆ. ಸೊ ಸಾಮಾನ್ಯವಾಗಿ 1 ಎಕರೆಗೆ 20-25 ಗ್ರಾಮ್ನಷ್ಟು ಒಂದು 2 ಬಾರಿ ಸಿಂಪಡಣೆ ಮಾಡಿದ್ರೆ ಒಂದು ಗಿಡದಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ. ಅದ್ರ ಜೊತೆಲಿ ಇನ್ನೊಂದು ಸಿಲಿಕಾನ್ ಅಂತ ಬರ್ತದೆ, ಸಿಲಿಕಾನ್ ಪ್ರಮಾಣ ಕೂಡ ನೀವು ಹೆಚ್ಚೆಚ್ಚು ಬಳಕೆ ಮಾಡೋದು, ಈ ಸಾವಯವ ಪದಾರ್ಥಗಳನ್ನ ಹೆಚ್ಚು ಬಳಕೆ ಮಾಡೋದು ಬಹಳಷ್ಟು ರೋಗ ಬರಲಾರ್ದಂಗೆ ತಡಲಿಕ್ಕೆ ಕೆಲವೊಂದು ಇವು ಆಯಾಮಗಳಂತ ಹೇಳ್ಬೋದು. ಅದ್ರ ಜೊತೆಯಲ್ಲೇ ಇಲ್ಲಿ ನಮಗೆ ಈ ನಾವೇನು ಸಾಮಾನ್ಯವಾಗಿ 3 ಋತುಗಳಲ್ಲಿ ನಾವು ಏನು ಹೂಗಳನ್ನು ಹಿಡಿತೀವಿ, ಸೊ 3 ಋತುಗಳಲ್ಲಿ ಹೂಗಳನ್ನು ಹಿಡಿದಾಗ ನಮ್ಮ ಒಂದು ಮಾರುಕಟ್ಟೆ ಆಧರಿಸಿ, ಮಾರುಕಟ್ಟೆ ನಾವು ನಮ್ಮ ಒಂದು ಇದರಲ್ಲಿ ಯಾವ ಪ್ರಮಾಣದಲ್ಲಿ ನಾವು ಮಾಡಬೇಕು ಅನ್ನೋದು ಕೂಡ ಇದು ಮಾಡಿಕೊಂಡು, ಸೊ ಮಾರುಕಟ್ಟೆಗೆ ಅನುಗುಣವಾಗಿ ಈ 3 ಋತುಗಳಲ್ಲಿ ಯಾವ ಒಂದು ಋತುಗಳಲ್ಲಿ ನಾವು ಹೂಗಳನ್ನು ಹಿಡಿದ್ರೆ ನಮಗೆ ಹೆಚ್ಚಿನ ಒಂದು ಲಾಭ ಬರ್ತದೆ ಅಂತ ನಮ್ಮ ಮಾರುಕಟ್ಟೆ ನಾವು ಸ್ಟಡಿ ಮಾಡ್ಕೊಂಡ್ಬಿಟ್ಟು ಹಿಡಿಯೋದು ಮುಖ್ಯ. ಸೊ ಸಾಮಾನ್ಯವಾಗಿ ನಮ್ಮ ಭಾಗದಲ್ಲಿ ಮೊದಲು ನಾವು ಸೆಪ್ಟೆಂಬರ್ ಅಕ್ಟೋಬರ್ ಹಿಡಿತಿದ್ದೀವಿ, ಇವಾಗ ಜೂನ್ ಜುಲೈ ತಿಂಗಳಲ್ಲೂ ಬಹಳಷ್ಟು ರೈತ ಬಾಂಧವರೆಲ್ಲ ಹಿಡಿತಾ ಇದ್ದಾರೆ. ಸೊ ಆದರೆ ಕೆಲವೊಂದು ಭಾಗದಲ್ಲಿ ಇಂಡಿ ಭಾಗದಲ್ಲಿ ಅಥವಾ ಸುತ್ತಮುತ್ತಲು ಆತರಗ ಆ ಭಾಗದಲ್ಲಿ, ಸೊ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಹೆಚ್ಚು ಕೂಡ ನಾವು ಚಾಟ್ನಿ ಮಾಡ್ತೀವಿ. ಸೊ ಈ ಬೇರೆ ಬೇರೆ ಆಯಾಮಗಳನ್ನ ನಾವು ಮಾಡೋದ್ರಿಂದ, ಸೊ ಇಲ್ಲಿ ಮುಖ್ಯವಾಗಿ ಇಲ್ಲಿ ನಾನು ಕೊಡ್ತಕ್ಕಂಥ ತಮಗೆ ಸಲಹೆ ಅಂದರೆ ಮುಖ್ಯವಾಗಿ ಇಲ್ಲಿ ನಾವು ರೋಗ ಬಂದ ನಂತರ ದಯವಿಟ್ಟು ಇದು ಮಾಡೋಕೆ ಹೋಗ್ಬಿಡಿ, ರೋಗ ಬರಲಾರ್ದಂಗೆ ನೋಡ್ಕೊಡ್ರಿ, ಹೆಚ್ಚೆಚ್ಚು ಸಾವಯವ ಅಂಶಗಳು ಬಳಸೋದು, ಅದೇ ರೀತಿಯಾಗಿ ಈ ಜೈವಿಕ ಕೀಟನಾಶಕಗಳನ್ನು ಹೆಚ್ಚೆಚ್ಚು ಬಳಕೆ ಮಾಡಿರಿ. ಅದು ಜೈವಿಕ ಕೀಟನಾಶಕಗಳನ್ನು ನಿಮಗೆ ಗುಣಮಟ್ಟದ್ದು ಮತ್ತು ನಿಮಗೆ ಕಾನ್ಫಿಡೆನ್ಸ್ ಇದ್ದಂಥ, ನಿಮಗೆ 100% ಕಾನ್ಫಿಡೆನ್ಸ್ ಇದ್ದಲ್ಲಿ ತೊಗೊಂಡ್ಬಂದು ಅವುಗಳನ್ನು ಹೆಚ್ಚೆಚ್ಚು ಪ್ರಮಾಣದಲ್ಲಿ ಇದನ್ನು ಬಳಕೆ ಮಾಡಿರಿ. ಅದ್ರ ಜೊತೆ ಜೊತೆಯಲ್ಲಿ ಹೆಚ್ಚೆಚ್ಚು ಈ ಸ್ಲರಿ ಟೈಪ್ ನಾವು ಮಾಡ್ತೀವಿ, ಸ್ಲರಿ ಅಂತ ನಾವು ಎಲ್ಲ ಭಾಳಷ್ಟು ರೈತ ಬಾಂಧವರೆಲ್ಲ ಯೂಸ್ ಮಾಡ್ತೀವಿ. ಅದ್ರ ಜೊತೆನೂ ಈ ಟ್ರೈಕೋಡರ್ಮಾ, ಸುಡೋಮೋನಾಸ್ ಈ ತರ ಜೀವಾಣುಗಳನ್ನು ಹಾಕಿ ಯೂಸ್ ಮಾಡಿರಿ. ಇನ್ನೊಂದು, ನಾವು ಸಾಮಾನ್ಯವಾಗಿ ಈ ಹೆಚ್ಚೆಚ್ಚು ನಮಗೆ ಈ ದ್ರಾಕ್ಷಿ ಅಥವಾ ದಾಳಿಂಬೆ ಬೆಳೆಗಳಲ್ಲಿ ಬಿಳಿ ಬೇರೆಗಳ ಉತ್ಪಾದನೆ ಜಾಸ್ತಿ ಆಗಬೇಕು, ನಮ್ಮ PH ರೆಗ್ಯುಲೇಷನ್ ಆಗಬೇಕು, ರಸಸಾರ ಸಮಾನವಾಗಿ ಆಗಬೇಕು, ಮತ್ತು ನಮಗೆ ಕೊಟ್ಟಂಥ ಗೊಬ್ಬರ ಸರಿಯಾದ ಪ್ರಮಾಣದಲ್ಲಿ ಸಿಗಬೇಕು ಅಂತಂದರೆ ಸಾಮಾನ್ಯವಾಗಿ ಈಗ ನಾವು ರೈತ ಬಾಂಧವರು ಮಾಡಿರ್ತಾರೆ ಸ್ಲರಿ ಟೈಪ್, ಒಂದು 200 ಲೀಟರ್ ನೀರಿಗೆ ಅದರಲ್ಲಿ 1 20 ಕೆಜಿಯಷ್ಟು ಸಗಣಿ ಹಾಕಿ, ಅದಕ್ಕೆ ಜಿಂಕ್ ಸಲ್ಫೇಟ್ 1 5 ಕೆಜಿ, 2-3 ಕೆಜಿಯಷ್ಟು ಬೋರಾನ್ ಹಾಕಿ, ನಿಮಗೆ ಯಾವ ಬೆಳೆ ಹಂತದಲ್ಲಿದೆ, ಸಾಮಾನ್ಯವಾಗಿ ನಿಮಗೆ ಮೊದಲ 30-40 ದಿವಸ ಹಂತದಲ್ಲಿ ಇತ್ತಂತಾರೆ, ಈಗ ಟ್ರೈಕೋಡರ್ಮಾ ಸುಡೋಮೋನಾಸ್ ಅನ್ನು ಹಾಕ್ಬೋದು, ಅಥವಾ ನಂತರದಲ್ಲಿ ಇತ್ತಂದ್ರೆ ನಿಮಗೆ ಫಾಸ್ಫರಸ್ಸು ಮತ್ತು ರಂಜಕ ಬೇಕಾಗಿತ್ತು ಅಂದರೆ PSB KSBನ ಹಾಕಿ 1-8 ದಿವಸ ಇಟ್ಟು ಅವಾಗ ನೀವು 2 ಮಡಿಗಳಲ್ಲಿ ಕೊಡ್ತಾ ಇದ್ರೆ ಇಲ್ಲಿ ನಿಮಗೆ ಬಿಳಿ ಬೇರೆಗಳ ಉತ್ಪಾದನೆ ಜಾಸ್ತಿ ಆಗುತ್ತೆ, ಅದೇ ರೀತಿಯಾಗಿ PH ರೆಗ್ಯುಲೇಷನ್ ಆಗುತ್ತೆ, ಒಂದು ಆಮ್ಲೀಯತೆ ಕಡಿಮೆ ಆಗುತ್ತದೆ, ಒಂದು ನಿಮ್ಮ ಮಣ್ಣಿನ ಒಂದು ಗುಣಮಟ್ಟ ಜಾಸ್ತಿ ಆಗುತ್ತೆ. ಅದೇ ರೀತಿಯಾಗಿ ನೀವು ಕೊಟ್ಟಂತ ಎಲ್ಲ ಗೊಬ್ಬರನು ಈ ರೀತಿಯಾಗಿ ಗಿಡಗಳೆಲ್ಲ ಹೀರ್ಕೊಂಡು ಹೆಚ್ಚಿನ ಒಂದು ಉತ್ಕೃಷ್ಟ ಗುಣಮಟ್ಟದ ಒಂದು ಇಳುವರಿ ತಗೊಳ್ಳಿಕ್ಕೆ ಸಾಧ್ಯತೆ ಐತೆ. ಸೊ ಈ ಕೆಲವೊಂದು 3 ಬೆಳೆಗಳಲ್ಲಿ ಕೆಲವೊಂದು ವಿಚಾರಗಳನ್ನ ತಮ್ಮ ಜೊತೆ ಹಂಚಿಕೊಂಡಿದ್ದೀನಿ. ಸೊ ಇದರಲ್ಲಿ ತಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಥವಾ ಬೇರೆ ಹಣ್ಣಿನ ಬೆಳೆಗಳಲ್ಲಿ ಏನಾದರೂ ಮಾಹಿತಿ ಬೇಕಾಯಿತು ಅಂದರೆ ನನ್ನ ನಂಬರ್ ತೊಗೊಂಡು ತಾವು ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನನ್ನ ಹೆಸರು ಡಾಕ್ಟರ್ ಸಿದ್ಧಾರ್ಥ ಟೋಕೆ ಅಂತೇಳಿ, ಇಲ್ಲೇ ತಿಡುಗುಂದಿ ಫಾರ್ಮ್ನಲ್ಲಿ ಇರ್ತೀನಿ. ಸೊ ನನ್ನ ಮೊಬೈಲ್ ನಂಬರು 9902036915. ಸೊ ಹಣ್ಣಿನ ಬೆಳೆಗಳಲ್ಲಿ ತಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ದಯವಿಟ್ಟು ನನ್ನ ಸಂಪರ್ಕ ಮಾಡಬಹುದು. ಧನ್ಯವಾದ. ಇದುವರೆಗೆ ವಿಜಯಪುರದ ಹಿಟ್ನಳ್ಳಿ ಫಾರ್ಮ್ನಲ್ಲಿ ಇದೇ ಜನವರಿ ದಿನಾಂಕ 4-6 ನಡೆದ ಕೃಷಿ ಮೇಳದಲ್ಲಿ ಭಾಗವಹಿಸಿ ಹಣ್ಣಿನ ಬೆಳೆಗಳ ಉದ್ದಿಮೆ ಅಭಿವೃದ್ಧಿಗಾಗಿ ಉತ್ಪಾದನೆ ಮತ್ತು ಸಂಸ್ಕರಣಾ ತಂತ್ರಜ್ಞಾನಗಳು ಈ ವಿಷಯ ಕುರಿತು ವಿಜಯಪುರ ಜಿಲ್ಲೆ ತಿಡುಗುಂದಿಯ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದಲ್ಲಿ ಹಣ್ಣು ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಸಿದ್ದಣ್ಣ ಠೋಕೆ ಅವರ ಧ್ವನಿಮುದ್ರಣವನ್ನ ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬಿಆರ್ ಪೊಲೀಸ್ ಪಾಟೀಲ್ ಹಾಗೂ ಸಂಗಡಿಗರಿಂದ ತತ್ವ ಪದಗಳು. ಎಷ್ಟರಾಮರಿತಿ ಇನ್ನೇ ಸುದಿನ ಇರುತ್ತಿ, ನೀ ಎಷ್ಟರಾಮರಿತಿ ಇನ್ನೇ ಸುದಿನ ಇರುತ್ತಿ, ನೀ ಎಷ್ಟರಾಮರಿತಿ ಇನ್ನೇ ಸುದಿನ ಇರುತ್ತಿ. ಪ್ರೀತಿ ಎಂಬೋ ಅರತಿ, ಪ್ರೀತಿ ಎಂಬೋ ಅರತಿ, ಕಾಲಾಡಿಸಿ ಕಲ್ಕ ಮಾಡತಿ. ನೀ ಎಷ್ಟರಾಮರಿತಿ ಇನ್ನೇ ಸುದಿನ ಇರುತ್ತಿ, ನೀ ಎಷ್ಟರಾಮರಿತಿ ಇನ್ನೇ ಸುದಿನ ಇರುತ್ತಿ. ಬರುವಾಗ ತಂದದ್ದೇನೈತಿ, ನೀ ಹೋಗಾಗ ಒಯ್ಯುವುದೇನೈತಿ. ಬರುವಾಗ ತಂದದ್ದೇನೈತಿ, ನೀ ಹೋಗಾಗ ಒಯ್ಯುವುದೇನೈತಿ. ಬರುವಾಗ ತಂದದ್ದೇನೈತಿ, ನೀ ಹೋಗಾಗ ಒಯ್ಯುವುದೇನೈತಿ. ಬರುವಾಗ ತಂದದ್ದೇನೈತಿ, ನೀ ಹೋಗಾಗ ಒಯ್ಯುವುದೇನೈತಿ. ಆಡುತ್ತಾಡುತ್ತ ಮರಕೋತಿ, ಆಡುತ್ತಾಡುತ್ತ ಮರಕೋತಿ, ಮಾಣಿಕ್ಯ ನೀನು ಕಳಕೊಂತಿ. ಕಣ್ಣಿಡತಿ ಇದ್ದದ್ದು ಬಳಕೊಂಡು ಬಾರಂತಿ, ಕಂಡದ್ದರ ನಲ ಕಣ್ಣಿಡತಿ ಇದ್ದದ್ದು ಬಳಕೊಂಡು ಬಾರಂತಿ. ಬಿಡಬ್ಯಾಡ ತಗೋ ಒಂದು ಕೈಯಂತಿ, ಬಿಡಬ್ಯಾಡ ತಗೋ ಒಂದು ಕೈಯಂತಿ, ಎಲ್ಲ ವೈದು ಎಲ್ಲಿಡತಿ. ದೇವರು ದೈವ ಇಲ್ಲಂತೆ,

ಸರಿಸಿ ನೋಡಿದರಲ್ಲಿ